ಅವನು ರಥದ ಶೀರ್ಷ ಸ್ಥಾನದಲ್ಲಿ ಸ್ಥಿತನಾಗಿ ಆ ಮಹಾನ್ ಅದ್ಭುತ ಧನಸ್ಸಿಗೆ ಹೆದೆಯೇರಿಸಿ ಅದಕ್ಕೆ ಉತ್ತಮ ಬಾಣವನ್ನು ಹೂಡಿ ರೋಷಾವೇಶದಿಂದ ತುಟಿಕಚ್ಚಿದನು. ಮತ್ತೆ ಧನುಸ್ಸಿನ ಮುಷ್ಟಿಯನ್ನು ಬಿಗಿಗೊಳಿಸಿ ಕಣ್ಣಲ್ಲಿ ಕಣ್ಣನಿಟ್ಟು ಅಲ್ಲಿ ಅಚಲ ಭಾವದಿಂದ ನಿಂತುಕೊಂಡನು. ಆದರೆ ಅವನ ಅಂಗುಷ್ಠದ ಅಗ್ರಭಾಗದಲ್ಲಿ ಸ್ಥಿತನಾದ ಗಣೇಶನು ನಿರಂತರ ಪೀಡಿಸುತ್ತಿದ್ದನು. ಆದ್ದರಿಂದ ಆ ಮೂರು ಪುರಗಳು ತ್ರಿಶೂಲಧಾರಿ ಶಂಕರನ ಲಕ್ಷ್ಯಕ್ಕೆ ಬಂದಿಲ್ಲ. ಆಗ ಧನುರ್ದಾಣಧಾರಿ ಮಂಚಕೇಶ ವಿರೂಪಾಕ್ಷ ಶಂಕರನಿಗೆ ಪರಮ ಶೋಭನ ಆಕಾಶವಾಣಿಯು ಕೇಳಿಬಂತು. ಆಕಾಶವಾಣಿಯು ನುಡಿಯಿತು: ಐಶ್ವರ್ಯಶಾಲಿ ಜಗದೀಶ್ವರನೇ, ನೀನು ಈ ಗಣಪತಿಯನ್ನು ಅರ್ಚಿಸುವವರೆಗೂ ಮೂರು ಪುರಗಳ ಸಂಹಾರ ಮಾಡಲಾರೆ. ಆಗ ಇಂತಹ ಮಾತನ್ನು ಕೇಳಿ ಅಂಧಕಾಸುರ ನಿಹಂತ ಭಗವಾನ್ ಶಿವನು ಭದ್ರಕಾಳಿಯನ್ನು ಕರೆಸಿ ಗಜಾನನ ಪೂಜೆ ಮಾಡಿದನು. ಹರ್ಷಪೂರ್ವಕ ವಿಧಿ ವಿಧಾನಗಳಿಂದ ಕೂಡಿ ಅಗ್ರಸ್ಥಾನದಲ್ಲಿ ಸ್ಥಿತನಾದ ವಿನಾಯಕನ ಪೂಜೆ ಮಾಡಿದಾಗ ಅವನು ಪ್ರಸನ್ನನಾದನು. ಮತ್ತೆ ಭಗವಾನ್ ಶಂಕರನಿಗೆ ಆ ತಾರಕಾಪುತ್ರ ಮಹಾಮನಸ್ವಿ ದೈತ್ಯರ ಮೂರು ನಗರಗಳು ಸರಿಯಾಗಿ ಆಕಾಶದಲ್ಲಿ ಸ್ಥಿತವಿರುವುದನ್ನು ಕಾಣಿಸಿದವು. ಈ ವಿಷಯದಲ್ಲಿ ಕೆಲವರು ಹೀಗೆ ಹೇಳುತ್ತಾರೆ: ಶಿವನು ಸ್ವತಃ ಸ್ವತಂತ್ರನು, ಪರಬ್ರಹ್ಮನು, ಸಗುಣ ನಿರ್ಗುಣನು, ಆಲಕ್ಷ್ಯನು, ಸ್ವಾಮಿಯು, ಪರಮಾತ್ಮನು, ನಿರಂಜನನು, ಪಂಚದೇವಮಯನು, ಪಂಚದೇವರ ಉಪಾಸ್ಯಕನು, ಪರಾತ್ಪರರು ಆದ ಪ್ರಭುವೇ ಎಲ್ಲರ ಉಪಾಸ್ಯನಾಗಿರುವನು, ಅವನಿಗೆ ಉಪಾಸ್ಯರು ಯಾರೂ ಇಲ್ಲ. ಹಾಗಿರುವಾಗ ಎಲ್ಲ ವಂದನೀಯ ಪರಬ್ರಹ್ಮ ಸ್ವರೂಪಿ ಆ ದೇವೇಶ್ವರ ಮಹೇಶ್ವರನ ವಿಷಯದಲ್ಲಿ ಅವನು ಕಾರ್ಯಸಿದ್ಧಿಗಾಗಿ ಇತರ ಕೃಪೆಗಾಗಿ ಅವಲಂಬಿಸುವುದು ಉಚಿತವಾಗಿ ಕಂಡುಬರುವುದಿಲ್ಲ. ಆದರೆ ಮುನಿಯೇ, ಆ ದೇವಾದಿದೇವ ವರದಾನಿ ಮಹೇಶ್ವರನ ಚರಿತ್ರದಲ್ಲಿ ಲೀಲಾವಶವಾಗಿ ಎಲ್ಲವೂ ಘಟಿಸಬಲ್ಲದು. ಇರಲಿ, ಈ ಪ್ರಕಾರವಾಗಿ ಗಣಾದಿ ಗಣಪತಿಯ ಪೂಜೆ ಮಾಡಿ ಮಹಾದೇವನು ಸ್ಥಿತನಾದಾಗ ಆ ಮೂರು ಪುರಗಳು ಕಾಲಾವಶದಿಂದ ಶೀಘ್ರವಾಗಿ ಏಕತೆಯನ್ನು ಪಡೆದವು. ಮುನಿಯೇ, ಆ ತ್ರಿಪುರಗಳು ಪರಸ್ಪರ ಸೇರಿ ಒಂದಾದಾಗ ಮಹಾನ್ ಆತ್ಮಬಲದಿಂದ ಸಂಪನ್ನರಾದ ದೇವತೆಗಳಿಗೆ ಮಹಾನ್ ಹರ್ಷವಾಯಿತು. ಆಗ ಸಮಸ್ತ ದೇವತೆಗಳು, ಸಿದ್ಧರು, ಪರಮರ್ಷಿಗಳು ಅಷ್ಟಮೂರ್ತಿಧಾರಿ ಶಿವನನ್ನು ಸ್ತುತಿಸುತ್ತಾ ಜೈ ಜೈಕಾರ ಮಾಡತೊಡಗಿದರು. ಆಗ ಬ್ರಹ್ಮ ಮತ್ತು ಜಗದೀಶ್ವರ ವಿಷ್ಣುವು ಹೇಳಿದರು: ಮಹೇಶ್ವರನೇ, ತಾರಕನ ಪುತ್ರ ಆ ತ್ರಿಪುರ ನಿವಾಸಿ ದೈತ್ಯರ ವಧೆಯು ಸಮಯವು ಬಂದುಬಿಟ್ಟಿದೆ ವಿಭೋ. ಆದ್ದರಿಂದ ಈ ಪುರಗಳ ಏಕತೆಯನ್ನು ಪಡೆದಿವೆ. ಆದ್ದರಿಂದ ದೇವೇಶನೇ, ಈ ತ್ರಿಪುರಗಳು ಬೇರೆ ಬೇರೆಯಾಗುವ ಮೊದಲೇ ನೀನು ಬಾಣವನ್ನು ಪ್ರಯೋಗಿಸಿ ಇವನ್ನು ಭಸ್ಮ ಮಾಡಿಬಿಡಿ. ಮತ್ತೆ ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸು. ಮುನಿಯೇ, ಅನಂತರ ಶಿವನು ಧನಸ್ಸಿಗೆ ಪೂಜೆ ಪಾಶುಪತಾಶಾಸ್ತ್ರ ಎಂಬ ಬಾಣವನ್ನು ಅನುಸಂಧಾನ ಮಾಡಿದರು ಹಾಗೂ ಅದನ್ನು ತ್ರಿಪುರರ ಮೇಲೆ ಪ್ರಯೋಗಿಸಲು ವಿಚಾರ ಮಾಡಿದನು. ಶಂಕರನು ತನ್ನ ಅದ್ಭುತ ಧನಸ್ಸನ್ನು ಕೇಳಿದಾಗ ಸೆಳೆದಾಗ ಅಭಿಜಿತ್ ಮುಹೂರ್ತವೂ ನಡೆಯಿತು. ಅವನನ್ನು ಧನಸ್ಸನ್ನು ಠೇಂಕರಿಸಿ ದುಸ್ಸಾಹವಾದ ಸಿಂಹನಾದವನ್ನು ಮಾಡಿ ತನ್ನ ಹೆಸರನ್ನು ಘೋಷಿಸಿ ಆ ಅಸುರರನ್ನು ಆಹ್ವಾನಿಸುತ್ತ ಕೋಟಿ ಸೂರ್ಯರಂತೆ ಪ್ರಕಾಶಮಾನ ಆ ಭೀಷಣ ಬಾಣವನ್ನು ಅವರ ಮೇಲೆ ಪ್ರಯೋಗಿಸಿದನು. ಆಗ ಅದರ ತುದಿಯಲ್ಲಿ ಅಗ್ನಿಯು ಪ್ರತಿಷ್ಠಿತನಾಗಿದ್ದನು. ಅದು ವಿಶೇಷ ರೂಪದಿಂದ ಪಾಪದ ವಿನಾಶಕನಾಗಿದ್ದು ವಿಷ್ಣುಮಯವಾಗಿತ್ತು. ಆ ಮಹಾನ್ ಜಜ್ವಾಲಮಾನ ಶೀಘ್ರಗಾಮಿ ಬಾಣವು ಆ ತ್ರಿಪುರ ನಿವಾಸಿ ದೈತ್ಯರನ್ನು ಸುಟ್ಟು ಬಿಟ್ಟಿತು. ಬಳಿಕ ಮೂರು ಪುರಗಳು ಭಸ್ಮವಾಗಿ ಹೋದವು ಮತ್ತು ಒಟ್ಟಿಗೆ ನಾಲ್ಕು ಸಮುದ್ರ ರೂಪಿ ಮೇಕಲೆಯುಳ್ಳ ಭೂಮಿಗೆ ಬಿದ್ದು ಬಿಟ್ಟವು. ಆಗ ಶಿವನ ಪೂಜೆಯನ್ನು ಅತಿಕ್ರಮಿಸಿದ ಕಾರಣದಿಂದ ಸಾವಿರಾರು ದೈತ್ಯರು ಆ ಬಾಣದ ಬೆಂಕಿಯಿಂದ ಸುಟ್ಟು ಹೋಗಿ ಹಾಹಾಕಾರ ಮಾಡತೊಡಗಿದರು. ಸಹೋದರರೊಂದಿಗೆ ತಾರಕಾಕ್ಷನ ಸುಡಲು ತೊಡಗಿದಾಗ ಅವನು ತನ್ನ ಸ್ವಾಮಿಯಾದ ಭಕ್ತವತ್ಸಲ ಭಗವಾನ್ ಶಂಕರನನ್ನು ಸ್ಮರಿಸಿದನು. ಮತ್ತೆ ಮನಸ್ಸಿನಲ್ಲಿ ಮಹಾದೇವನನ್ನು ನೋಡಿ ಪರಮ ಭಕ್ತಿಯಿಂದ ನಾನಾ ರೀತಿಯಿಂದ ಪ್ರಲಾಪಿಸುತ್ತಾ ಅವನು ಶಿವನಲ್ಲಿ ನುಡಿದನು. ತಾರಕಾಕ್ಷನು ಹೇಳಿದನು, ಭವನೇ, ನೀನು ನಮ್ಮ ಮೇಲೆ ಪ್ರಸನ್ನನಾಗಿರುವೆ, ಇದು ನಮಗೆ ತಿಳಿದಿದೆ. ಈ ಸತ್ಯದ ಪ್ರಭಾವದಿಂದ ನೀನು ಪುನಃ ಎಂದೂ ನಮ್ಮನ್ನು ದಗ್ಧ ಮಾಡುವೆ. ಭಗವಂತನೇ ಯಾವುದೇ ದೇವತೆಗಳಿಗೆ ಮತ್ತು ಅಸುರರಿಗೆ ಅಪ್ರಾಪ್ಯವಾಗಿದೆಯೋ ಅಂತಹ ದುರ್ಲಭವಾದ ಸಾವು ನಿನ್ನ ಕೈಯಿಂದ ನಮಗೆ ಪ್ರಾಪ್ತವಾಗಿದೆ. ಮುಂದೆ ನಾವು ಯಾವ ಯೋನಿಗಳಲ್ಲಿ ಹುಟ್ಟಿದರೂ ಅಲ್ಲಿ ನಮ್ಮ ಬುದ್ಧಿಯು ನಿನ್ನ ಭಕ್ತಿಯಿಂದ ಭಾವಿತವಾಗಿರಲಿ. ಮುನಿಯೇ, ಹೀಗೆ ಆ ದೈತ್ಯರು ವಿಲಾಪಿಸುತ್ತಿರುವಾಗಲೇ ಶಿವನ ಆಜ್ಞೆಯಿಂದ ಆ ಅಗ್ನಿಯು ಅವರನ್ನು ಅದ್ಭುತ ರೀತಿಯಿಂದ ಸುಟ್ಟು ಬೂದಿಯಾಗಿಸಿತು. ವ್ಯಾಸರೇ, ಉಳಿದ ಬಾಲಕ ವೃದ್ಧ ದಾನವರು ಕೂಡ ಶಿವಾಜ್ಞೆಯಿಂದ ಸುಟ್ಟು ಭಸ್ಮವಾದರು. ಆ ತ್ರಿಪುರಗಳಲ್ಲಿದ್ದ ಎಲ್ಲ ಸ್ತ್ರೀ ಪುರುಷರು ಕಲ್ಪಾಂತ್ಯದಲ್ಲಿ ಜಗತ್ತು ಭಸ್ಮವಾಗುವಂತೆ ಸುಟ್ಟು ಬೂದಿಯಾದರು. ಆಗ ಆ ಭೀಷಣ ಅಗ್ನಿಯಿಂದ ಸುಡದೇ ಇರುವ ಸ್ಥಾವರ ಜಂಗಮ ಯಾವುದೂ ಉಳಿಯಲಿಲ್ಲ. ಆದರೆ ಅಸುರರ ವಿಶ್ವಕರ್ಮ ಅವಿನಾಶಿ ಮಯನು ಬದುಕಿಕೊಂಡನು. ಏಕೆಂದರೆ ಅವನು ದೇವತೆಗಳ ಅವಿರೋಧಿಯೂ ಶಂಭುವಿನ ತೇಜದಿಂದ ಸುರಕ್ಷಿತನೂ ಸದ್ಭುಕ್ತನೂ ಆಗಿದ್ದನು. ವಿಪತ್ಕಾಲದಲ್ಲಿಯೂ ಅವನು ಮಹೇಶ್ವರನಲ್ಲಿ ಶರಣಾಗತನಾಗಿದ್ದನು. ಯಾವ ದೈತ್ಯರು ಮತ್ತು ಇತರ ಪ್ರಾಣಿಗಳು ಭಾವ ಅಭಾವದಿಂದ ಅಥವಾ ಕೃತ ಅಕೃತಗಳ ಪ್ರಾಪ್ತವಾದಾಗ ಪತನವಾಗುವುದಿಲ್ಲವೋ ಅವರು ವಿನಾಶದಿಂದ ಉಳಿದರು. ಅದಕ್ಕಾಗಿ ಸತ್ಪುರುಷರು ಅತ್ಯಂತ ಸಂಭಾವಿತ ಉತ್ತಮ ಕರ್ಮಕ್ಕಾಗಿಯೇ ಪ್ರಯತ್ನಿಸಬೇಕು. ಏಕೆಂದರೆ ನಿಂದಿತ ಕರ್ಮ ಮಾಡುವುದರಿಂದ ಪ್ರಾಣಿಯು ವಿನಾಶವಾಗುತ್ತದೆ. ಆದ್ದರಿಂದ ನಿಂದಿತ ಕರ್ಮವನ್ನು ಮರೆತಾದರೂ ಆಚರಿಸಬಾರದು. ಆ ಸಮಯದಲ್ಲಿಯೂ ತಮ್ಮ ಬಂಧು ಬಾಂಧವರೊಂದಿಗೆ ಶಿವನ ಪೂಜೆಯಲ್ಲಿ ತತ್ಪರರಾದವರೆಲ್ಲರೂ ಶಿವಪೂಜೆ ಪ್ರಭಾವದಿಂದ ಮರುಜನ್ಮದಲ್ಲಿ ಗಣಗಳ ಅಧಿಪತಿಯಾದರು. ಅಧ್ಯಾಯ 9 ಮುಕ್ತಾಯ, 10 ಆರಂಭ. ದೇವತೆಗಳ ಸ್ತುತಿಯಿಂದ ಶಿವನ ಕೋಪವು ಶಾಂತವಾಗುವುದು, ಶಿವನು ಅವರಿಗೆ ವರಗಳನ್ನು ಕೊಡುವುದು, ಮಯ ದಾನವನ್ನು ಶಿವನ ಬಳಿಗೆ ಬಂದು ವರವನ್ನು ಬೇಡುವುದು, ಶಿವನಿಂದ ವರವನ್ನು ಪಡೆದು ಮಯನು ವಿತಲ ಲೋಕಕ್ಕೆ ಹೋಗುವುದು. ವ್ಯಾಸರು ಹೇಳಿದರು, ಮಹಾಬುದ್ಧಿವಂತ ಸನತ್ಕುಮಾರರೇ, ನೀವು ಬ್ರಹ್ಮನ ಪುತ್ರರಾಗಿದ್ದು ಶಿವಭಕ್ತಿಯಲ್ಲಿ ಸರ್ವಶ್ರೇಷ್ಠರಾಗಿರುವಿರಿ. ಆದ್ದರಿಂದ ನೀವು ಧನ್ಯರಿದ್ದೀರಿ. ತ್ರಿಪುರರು ದಗ್ಧವಾದ ಬಳಿಕ ಸಮಸ್ತ ದೇವತೆಗಳು ಏನು ಮಾಡಿದರು? ಮಯನು ಎಲ್ಲಿಗೆ ಹೋದನು ಮತ್ತು ತ್ರಿಪುರಾಧ್ಯಕ್ಷರು ಗತಿ ಏನಾಯಿತು? ಇದು ಶಂಭುವಿನ ಕಥೆಗೆ ಸಂಬಂಧಿಸುವುದಾದರೆ ಅದೆಲ್ಲವನ್ನೂ ವಿಸ್ತಾರವಾಗಿ ತಿಳಿಸಿರಿ. ಸೂತ ಪುರಾಣಿಕರು ಹೇಳುತ್ತಾರೆ, ಮುನಿಗಳೇ, ವೇದವ್ಯಾಸರ ಪ್ರಶ್ನೆಯನ್ನು ಕೇಳಿ ಸೃಷ್ಟಿಕರ್ತ ಬ್ರಹ್ಮನ ಪುತ್ರರಾದ ಭಗವಾನ್ ಸನತ್ಕುಮಾರರು ಶಿವನ ಚರಣ ಯುಗಳಗಳನ್ನು ಸ್ಮರಿಸಿ ಇಂತೆಂದರು. ಸನತ್ಕುಮಾರರು ಹೇಳುತ್ತಾರೆ, ಮಹಾಬುದ್ಧಿವಂತರಾದ ವ್ಯಾಸರೇ, ಮಹೇಶ್ವರನ ದೈತ್ಯದಿಂದ ನಿಬಿಡವಾಗಿ ತುಂಬಿದ್ದ ಸಂಪೂರ್ಣ ತ್ರಿಪುರಗಳು ಭಸ್ಮ ಮಾಡಿಬಿಟ್ಟಾಗ ಎಲ್ಲ ದೇವತೆಗಳಿಗೆ ಮಹಾದಾಶ್ಚರ್ಯವಾಯಿತು. ಆ ಸಮಯದಲ್ಲಿ ಕೋಟಿ ಸೂರ್ಯರಂತೆ ಪ್ರಕಾಶಮಾನವಾದ ಪ್ರಳಯ ಕಾಲದ ಅಗ್ನಿಯಂತೆ ತೇಜಸ್ವಿಯಾದ ಆ ತೇಜದಿಂದ ದಶ ದಿಕ್ಕುಗಳು ಪ್ರಜ್ವಲಿಸುತ್ತಿರುವ ಆ ಶಂಕರನ ಮಹಾಭಯಂಕರ ರೂಪವನ್ನು ನೋಡಿ ಜೊತೆಗೆ ಹಿಮಾಚಲ ಪುತ್ರಿ ಪಾರ್ವತೀ ದೇವಿಯೂ ಕಡೆಗೆ ನೋಡಿ ಸಮಸ್ತ ದೇವತೆಗಳು ಭಯಗೊಂಡರು.